ಎಂಎಸ್ ಜನರಲ್ ಸರ್ಜರಿಯನ್ನು ಬೆಂಗಳೂರು ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಕೇಂದ್ರದಿಂದ ಪಡೆದಾರ. ನಂತರ ಎಂಸಿಎಚ್ ಸೂಪರ್ ಸ್ಪೆಷಾಲಿಟಿ ಪದವಿಯನ್ನು ಪಿಜೆ ಚಂಡೀಗಢ್ನಿಂದ ಪಡ್ಕೊಂಡಾರ. ಒಂದು ವರ್ಷಗಳ ಕಾಲ ಮಂಗಳೂರಿನ ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್ನೊಳಗೆ ಸೇವೆಯನ್ನು ಕೂಡ ಸಲ್ಲಿಸ್ಯಾರ. ಕಳೆದ 4.5 ವರ್ಷಗಳಿಂದ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗದೊಳಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಡಾಕ್ಟರ್, ಈಗ ನಮ್ಮ ಶ್ರೋತೃಗಳಿಗೆ ನಿಮ್ಮ ವಿಷಯದ ಬಗ್ಗೆ ಕುತೂಹಲ ಅದ. ಮೊದಲಿಗೆ ಸ್ವಲ್ಪ ಆ ವಿಷಯದ ಬಗ್ಗೆ ತಿಳಿಸ್ಕೊಟ್ರೆ ನಮ್ಮ ಶ್ರೋತೃಗಳು ಆ ನಂತರ ತಮ್ಮ ಪ್ರಶ್ನೆಗಳನ್ನು ಕೇಳ್ತಾರೆ. ನಮಸ್ಕಾರ ಕೇಳಿದ್ರೆ, ಮಕ್ಕಳಲ್ಲಿ ಶಸ್ತ್ರಚಿಕಿತ್ಸೆ ಅಂತ ಹೇಳಿದಾಗ ಪೋಷಕರಾಗಲಿ ಒಂದು ಆತಂಕದ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ನನ್ನ ಮಗುವಿಗೆ ಮಗುಗೆ ಆಪ್ರೇಷನ್ ಮಾಡಿಸ್ಲೇಬೇಕಾ? ಆಪ್ರೇಷನ್ ಇಲ್ಲದೆ ಬೇರೇನಾದರೂ ದಾರಿ ಇದೆಯಾ? ಆಪ್ರೇಷನ್ ಈಗಲೇ ಮಾಡಿಸ್ಬೇಕಾ? ಆಪ್ರೇಷನ್ ಮುಂದೆ ಹಾಕಿಸ್ಬೋದಾ? ಇಂಥ ಹಲವಾರು ಪ್ರಶ್ನೆಗಳು ನಮ್ಮ ಹೊರರೋಗ ವಿಭಾಗದಲ್ಲಿ ಕೇಳಲಿಕ್ಕೆ ಸಿಗ್ತವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಅಂತ ಹೇಳಿದರೆ, ನಾನು ಮುಖ್ಯವಾಗಿ ಶಸ್ತ್ರಚಿಕಿತ್ಸೆಯನ್ನು ಎರಡು ವಿಧವಾಗಿ ನಾನು ವಿಂಗಡಿಸ್ತೇನೆ. ಮೊದಲನೇದು ಶಸ್ತ್ರಚಿಕಿತ್ಸೆ ತುರ್ತಾಗಿ ಮಾಡುವಂಥದ್ದು, ತುರ್ತು ಶಸ್ತ್ರಚಿಕಿತ್ಸೆ ಅಥವಾ ಎಮರ್ಜೆನ್ಸಿ ಸರ್ಜರಿ ಅಂತ ಹೇಳ್ತಾರೆ. ಯಾವುದಾದ್ರೂ ಅಪಾಯಕಾರಿ ಸಮಸ್ಯೆ ಬಂದಾಗ ನಾವು ಶಸ್ತ್ರಚಿಕಿತ್ಸೆಯನ್ನು ಆದಷ್ಟು ಬೇಗ ಮಾಡಿ ಆ ಒಂದು ರೋಗವನ್ನು ನಿರ್ಮೂಲನೆ ಮಾಡಿ ನಮ್ಮ ಬೇಗ ಚೇತರಿಕೆ ಹೊಂದಲಿಕ್ಕೆ ನಾವು ಈ ಶಸ್ತ್ರಚಿಕಿತ್ಸೆ ಮಾಡ್ತೇವೆ. ಉದಾಹರಣೆ ಹೇಳಬೇಕು ಅಂತಿದ್ರೆ ಅಪೆಂಡಿಕ್ಸ್ ಕಾಯಿಲೆ. ಅಪೆಂಡಿಕ್ಸ್ ಅಂತ ಹೇಳಿದರೆ ನಮ್ಮ ಕರಳಿನ ಒಂದು ಭಾಗ, ಅದರಲ್ಲಿ ಸೋಂಕು ತಲುಗಿದಾಗ ಅದಕ್ಕೆ ಅಪೆಂಡಿಸೈಟಿಸ್ ಅಂತ ಹೇಳ್ತೀವಿ. ತೀವ್ರವಾದ ಸೋಂಕು ತಲುಗಿದ್ರೆ ನಾವು ಆದಷ್ಟು ಬೇಗ ಆ ಅಪೆಂಡಿಕ್ಸನ್ನು ತೆಗೆದು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆದು ಅದನ್ನು ನಾವು ರೋಗ ಏನು ಉಂಟಾಗ್ತದೋ ಅದನ್ನು ತೆಗೆದು ನಾವು ಪರಿಹಾರ ನೀಡ್ತೇವೆ. ಹೀಗೆ ರೋಗದ ತೀವ್ರತೆ ಇರಲಿಲ್ಲ ಅಂದ್ರೆ ಶಸ್ತ್ರಚಿಕಿತ್ಸೆಯನ್ನು ಮುಂದೂಡಬಹುದಾ ಡಾಕ್ಟರ್? ರೋಗ ಈಗ ತುಂಬ ತೀವ್ರವಾದ ಸೋಂಕಿದ್ರೆ ನಾವು ಅದನ್ನು ಶಸ್ತ್ರಚಿಕಿತ್ಸೆ ಮೂಲಕ ನಾವು ಅದನ್ನು ಗುಣಪಡಿಸ್ತೇವೆ. ಒಂದು ವೇಳೆ ಸಣ್ಣ ಪ್ರಮಾಣದಿದ್ದರೆ ನಾವು ಔಷಧಿ ಹಾಕಿ ಅದನ್ನು ಸರಿಪಡಿಸ್ಲಿಕ್ಕೆ ನಾವು ಪ್ರಯತ್ನ ಪಡಬಹುದು. ಎರಡನೇದು ರಸ್ತೆ ಅಪಘಾತ ಅಥವಾ ವಿವಿಧ ಥರದ ಅಪಘಾತದಲ್ಲಿ ನಾವು ತಲೆಗೆ, ಎದೆಗೆ, ಹೊಟ್ಟೆಗೆ, ಕೈಕಾಲುಗಳಲ್ಲಿ ಏಟು ಬಿದ್ದು ಬಂದವರಿಗೆ ನಾವು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮೂಲಕ ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಮುಂದೆದು ಅಪಾಯದ ಹಂತ ಹೋಗದಾಗ ನಾವು ಅದಕ್ಕೆ ಪರಿಹಾರ ನೀಡ್ತೇವೆ. ವಯಸ್ಸು ಭೇದ ಇಲ್ಲದೆ ಹಾಗೆ ಸಾಮಾನ್ಯವಾಗಿ ಕೆಲವರು ಕೇಳ್ತಾರೆ, ಎಷ್ಟು ಸಣ್ಣ ವಯಸ್ಸಲ್ಲಿ ನೀವು ಶಸ್ತ್ರಚಿಕಿತ್ಸೆ ಮಾಡ್ತೀರಿ ಅಂತ. ನೋಡಿ, ಅವಶ್ಯಕತೆ ಬಂದರೆ ನಾವು ಹುಟ್ಟಿದ ಮಗುವಲ್ಲಿ ಸಹಿತ ನಾವು ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ. ಉದಾಹರಣೆಗೆ ಅನ್ನನಾಳದ ಸರಿಯಾದ ಬೆಳವಣಿಗೆ ಆಗಲಿಲ್ಲ ಹುಟ್ಟಿದ ಮಗುವಲ್ಲಿ, ಹಸುಗೂಸು ಅಂತೀವಲ್ಲ ಡಾಕ್ಟರ್, ಹೌದು, ಹುಟ್ಟಿದ ನಾವು ಹೇಗೆ ಹಾಲು ಕೊಡಬೇಕು ಮಗುವಿಗೆ, ಅದು ಮತ್ತು ಹಾಲು ಕೊಡಲಿನ ಮಗು ಹೇಗೆ ಜೀವಿಸಬೇಕು, ಅದಕ್ಕೆ ನಾವು ಆದಷ್ಟು ಬೇಗ ಅನ್ನನಾಳವನ್ನು ನಿರ್ಮಾಣ ಮಾಡಿ ಅದಕ್ಕೆ ಒಂದು ಪರಿಹಾರ ನೀಡಿ ಹಾಲು ಕೊಡುವ ಹಾಗೆ ನಾವು ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇವೆ. ಅದೇ ಥರ ಹುಟ್ಟಿದ ಮಕ್ಕಳಿಗೆ ಗುದದ್ವಾರ ಇರುವುದಿಲ್ಲ, ಆವಾಗ ನಾವು ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಿ ಸಂಡಾಸ್ ಹೋಗುವಾಗ ನಾವು ಒಂದು ದಾರಿ ಕಲ್ಪಿಸಿ ಅದಕ್ಕೆ ಮತ್ತು ಹಾಲು ಉಣಿಸಿ ನಾವು ಮನೆಗೆ ಕೂಡ ಕಳಿಸ್ತೇವೆ. ಹಾಗಾದರೆ ಇದರಲ್ಲಿ ಅಪಾಯ ಇಲ್ವೇ? ಖಂಡಿತವಾಗಿ ಅಪಾಯ ಇದೆ. ಅಪಾಯ ಇಲ್ಲದೆ ನಾವು ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಯಾವುದೇ ನಾವು ಕೆಲಸ ಮಾಡುವಾಗ ಅಪಾಯ ಹಾಗೂ ಲಾಭ, ರಿಸ್ಕ್ ಆ್ಯಂಡ್ ಬೆನಿಫಿಟ್ ಅಂತ ನಾವು ಹೇಳ್ತೇವೆ, ಎರಡು ಇದ್ದೇ ಇರ್ತದೆ. ರಿಸ್ಕ್ ಬೆನಿಫಿಟ್ ಅನಾಲಿಸಿಸ್ ಮಾಡುವಾಗ ಯಾವುದು ಲಾಭ ಜಾಸ್ತಿ ಇದೆಯೋ ಅದು ನಾವು ಕೆಲಸ ಮಾಡ್ತೇವೆ. ಅದೇ ಥರ ಅಪಾಯ ಇದ್ರೂ ನಾವು ಬದುಕಿಸ್ಬೇಕು ಅಂತ ಹೇಳಿದ್ರೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು, ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ಮಾಡಲೇಬೇಕು. ಹಾಗೆ ನಾವು ಶಸ್ತ್ರಚಿಕಿತ್ಸೆ ಮಾಡಿ ನಾವು ಆ ಒಂದು ಲಾಭವನ್ನು ರೋಗಿಗಳಿಗೆ, ರೋಗಿ ಮನೆಯವರಿಗೆ ತಲುಪಿಸ್ತೇವೆ. ಹಾಗೆ ನಾವು ಬರೀ ಜೀವರಕ್ಷಕ ಶಸ್ತ್ರಚಿಕಿತ್ಸೆ ಮಾತ್ರ ಈ ತುರ್ತು ಚಿಕಿತ್ಸೆಯಲ್ಲಿ ಹೊಂದಿಲ್ಲ. ಕೆಲವು ಸತಿ ಅಂಗಾಂಗ ನಾವು ಉಳಿಸ್ಬೇಕಾದ್ರೂ, ಜೀವಕ್ಕೆ ಅಪಾಯ ಇಲ್ಲದಿದ್ದರೂ ಅಂಗಾಂಗಗಳಿಗೆ ಸಮಸ್ಯೆ ಬರ್ಬೋದು. ಉದಾಹರಣೆಗೆ ಗಂಡು ಮಕ್ಕಳಲ್ಲಿ ವೃಷಣ ತಿರುಗಿ ಟೆಸ್ಟಿಸ್ ಅಂತ ಹೇಳ್ತಾರೆ, ಟಾರ್ಷನ್ ಟೆಸ್ಟಿಸ್ ಅಂತ ಹೇಳ್ತಾರೆ ವೃಷಣ ತಿರುಗೋದಕ್ಕೆ. ಅದರಿಂದ ಅದಕ್ಕೆ ಬರುವಂಥ ರಕ್ತ ಸಂಚಾರ ಕುಂಠಿತವಾಗಿ ಬರ್ತಾರೆ. ಅಂದರೆ ಅದು ಹುಟ್ಟಿನಿಂದನೇ ಬಂದಿರ್ತದೆ? ಇಲ್ಲ, ಅದು ಯಾವಾಗ ಬೇಕೋ ಬರ್ಬೋದು, ದೊಡ್ಡವರಲ್ಲೂ ಬರ್ಬೋದು, ಮಕ್ಕಳಲ್ಲೇ ಬರಬೇಕು ಅಂತಿಲ್ಲ, ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಕೊಳ್ತೇವೆ. ಹೀಗಿದ್ದಾಗ ರಕ್ತ ಸಂಚಾರ ಕುಂಠಿತವಾದರೆ ಅದು ಕೊಳತು ಹೋಗೋ ಸಾಧ್ಯತೆ ಇರ್ತದೆ. ಅದೇ ಹೆಣ್ಮಕ್ಳಲ್ಲಿ ಆದರೆ ಅಂಡಾಶಯ, ಓವರಿ ಅಂತ ಹೇಳ್ತಾರೆ, ಓವರಿಯನ್ ಟಾರ್ಷನ್ ಅಂತ ಹೇಳ್ತಾರೆ. ಸೊ ಹೀಗೆ ನಾವು 6-8 ಒಳಗೆ ಅವ್ರು ನಮ್ಮ ಕಡೆ ನಮ್ಮ ಗಮನಕ್ಕೆ ಬಂದರೆ ತಕ್ಷಣ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಸರಿಪಡಿಸಿ ಆ ಅಂಗಾಂಗ ರಕ್ಷಣೆ ಮಾಡ್ಬೋದು. ಈ ಶಸ್ತ್ರಚಿಕಿತ್ಸೆ ಮಾಡಲಿಲ್ಲ ಅಂತ ಹೇಳಿದರೆ ಅವ್ರ ಜೀವಕ್ಕೇನು ಅಪಾಯ ಇರುವುದಿಲ್ಲ, ಆದರೆ ಅಂಗಾಂಗಕ್ಕೆ ಅಪಾಯ ಇರ್ತದೆ. ಓಹೋ. ಸೊ ಹಾಗೆ ನಾವು ಶಸ್ತ್ರಚಿಕಿತ್ಸೆಯನ್ನು ನಾವು ಮಾಡ್ತೇವೆ. ಇನ್ನು ಇದು ತುರ್ತು ಶಸ್ತ್ರಚಿಕಿತ್ಸೆ ಆಯಿತು. ಇನ್ನೊಂದು ನಾವು ಹೇಳುವಂಥದ್ದು ನಿಯೋಜಿತವಾದ ಶಸ್ತ್ರಚಿಕಿತ್ಸೆ, ಅಂದರೆ ಎಲೆಕ್ಟಿವ್ ಸರ್ಜರಿ. ಈಗ ಹುಟ್ಟಿದ ಮಕ್ಕಳಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೀಳು ತುಟಿ, ಸೀಲಂಗುಳ ಇಂಥ ಸಮಸ್ಯೆಯಿಂದ ಬಂದಿರ್ತಾರೆ. ಅದ್ರ ಬಗ್ಗೆ ಬಹಳ ಕೇಳ್ತೀವಿ ಡಾಕ್ಟರ್. ಹೌದು, ಅದು ನೋಡ್ಲಿಕ್ಕೆ ಸ್ವಲ್ಪ ವಿಕಾರವಾಗಿರ್ತದೆ, ಆದರೆ ಅದಕ್ಕೆ ಪೋಷಕರಿಗೆ ದಿನಾಗ್ಲೂ ಮಗುವನ್ನು ನೋಡಬೇಕು ಪಾಪ ಅವರಿಗೆ, ಅದಕ್ಕೆ ಹಾಲು ಉಣಿಸ್ಲಿಕ್ಕೆ ಕಷ್ಟ. ಸೊ ಅದಕ್ಕೆ ಅವ್ರು ನಮ್ಮ ಹತ್ರ ಬಂದು ಮನವಿ ಮಾಡ್ತಾರೆ ಆದಷ್ಟು ಬೇಗ ಇದನ್ನು ಸರಿ ಮಾಡಿಕೊಡಿ ಅಂತ. ಆಗ ನಾವು ಅವ್ರಿಗೆ ಏನು ತಿಳಿ ಹೇಳ್ತೇವೆ ಅಂತ ಹೇಳಿದ್ರೆ, ಎಲ್ಲ ಒಂದು ಶಸ್ತ್ರಚಿಕಿತ್ಸೆ ಅಥವಾ ಯಾವುದೇ ಒಂದು ಚಿಕಿತ್ಸೆ ಆಗಿ ಒಂದು ನಿಗದಿತ ಸಮಯ ಇರ್ತದೆ, ಒಂದು ನಿಗದಿತ ವಯಸ್ಸು ಇರ್ತದೆ, ನಾವು ಆವಾಗಲೇ ಅದನ್ನು ಮಾಡಬೇಕಾಗಿರ್ತದೆ. ಅಷ್ಟು ಸಣ್ಣ ಮಕ್ಕಳು ಅರವಳಿಕೆ ತಡ್ಕೊಳ್ಳಿಕ್ಕೆ ಅವ್ರಿಗೆ ಶಕ್ತಿ ಇರೋದಿಲ್ಲ, ಅಂದರೆ ಅನಸ್ಸೇಷ ತಡ್ಕೊಳ್ಳಿಕ್ಕೆ ಶಕ್ತಿ ಇರೋದಿಲ್ಲ. ಮತ್ತು ಮಕ್ಕಳ ಸ್ನಾಯುಗಳು ಆಗಲಿ ಅಥವಾ ತ್ವಚೆ ಆಗಲಿ ತುಂಬ ಮೃದುವಾಗಿರ್ತದೆ, ನಾವು ಹಾಕೋ ಹೊಲಿಗೆ ಕೂತ್ಕೊಳ್ಳುವುದಿಲ್ಲ. ಹಾಗೆ ಅದಕ್ಕೆ ನಾವು ಒಂದು ಸಮಯಾವಕಾಶ ಅಂತ ನೀಡಿರ್ತೇವೆ, ಒಂದು ವಯಸ್ಸು ನಿಗದಿ ಮಾಡಿರ್ತೇವೆ. ಅದು ಸಾಧಾರಣ 9-12 ತಿಂಗಳು ಸೀಳು ತುಟಿಗೆ, ಸೀಳು ಅಂಗುಳ ಆದರೆ 12-18 ತಿಂಗಳು. ಈಗ ಕೆಲವರಿಗೆ ಇದ್ರ ಬಗ್ಗೆ ಪ್ರಶ್ನೆ ಇರ್ತದೆ, ಈಗಲೇ ಮಾಡಿಸ್ ಆ ಸಮಯ ನಿಗದಿತ ಸಮಯದಲ್ಲೇ ಮಾಡಿಸ್ಬೇಕಲ್ಲ, ಮುಂದೆ ಹಾಕ್ಬೋದಾ ಅಂತ. ನೋಡಿ, 9-12 ತಿಂಗಳು ಅಷ್ಟೊತ್ತಿಗೆ ಮಕ್ಕಳು ಒಂದು ಅರವಳಿಕೆ ತಡ್ಕೊಳ್ಳಿಕ್ಕೆ ಒಂದು ಸಶಕ್ತರಾಗಿರ್ತಾರೆ. ನಾನು ಹೇಳಿದ್ನಲ್ಲ ಅವಾಗ ರಿಸ್ಕ್ ಅಂತ ಹೇಳಿದ್ನಲ್ಲ, ಅಪಾಯದಿಂದ ಅವರು ಹೊರಗೆ ಬಂದಿರ್ತಾರೆ. ಮತ್ತು ಆಮೇಲೆ ಅವರು ಅಷ್ಟೊತ್ತಿಗೆ ಅವರು ಆಹಾರ ಸೇವಿಸಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ, ಗಟ್ಟಿ ಆಹಾರ ಸೇವಿಸಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ, ಮಾತಾಡಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ. ಅವರಿಗೆ ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆಗೆ ನಾವು ದಾರಿ ಮಾಡಿಕೊಡ್ಬೇಕು, ಅದಕ್ಕೆ ಅಡ್ಡಿ ಮಾಡಿಕೊಡ್ಬಾರ್ದು. ಅದಕ್ಕೆ ಅದು ಸರಿಯಾದ ಸಮಯ 9-12 ತಿಂಗಳು 12-18 ತಿಂಗಳು ಸರಿಯಾದ ಸಮಯ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೇವೆ. ಇನ್ನೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದರೆ, ಹುಟ್ಟಿದ ಮಕ್ಕಳಲ್ಲಿ ಕೆಲವರಿಗೆ ವೃಷಣ ಚೀಲಕ್ಕೆ ಬಂದಿರುವುದಿಲ್ಲ, ಟೆಸ್ಟಿಸ್ ಸ್ಕ್ರೋಟಮ್ ಅಂತ ಹೇಳ್ತೀವಲ್ಲ, ಸ್ಕ್ರೋಟಮಲ್ಲಿ ಬಂದಿರುವುದಿಲ್ಲ. ಕೆಲವು ಸರ್ತಿ ಒಂದು ವೃಷಣ, ಕೆಲವು ಸರ್ತಿ ಎರಡು ವೃಷಣಗಳು ಬಂದಿರುವುದಿಲ್ಲ. ಆಗ ಪೋಷಕರಲ್ಲಿ ಸಾಮಾನ್ಯವಾಗಿ ಒಂದು ಆತಂಕ ಇರ್ತದೆ. ಆಗ ಆತಂಕದಲ್ಲಿ ಕೇಳ್ತಾರೆ, ಇದಕ್ಕೆ ಈಗಲೇ ಶಸ್ತ್ರಚಿಕಿತ್ಸೆ ಮಾಡ್ಬೋದಾ ಅಂತ. ಆಗ ನಾವು ಅವ್ರಿಗೆ ಸಲಹೆ ನೀಡ್ತೇವೆ, ಈಗಲೇ ಶಸ್ತ್ರಚಿಕಿತ್ಸೆ ಮಾಡೋ ಅವಶ್ಯಕತೆ ಇರೋದಿಲ್ಲ, 6 ತಿಂಗಳು ಖಂಡಿತವಾಗಿ ಇದಕ್ಕೆ ನಾವು ಸಮಯಾವಕಾಶ ಕೊಡಬಹುದು. 6 ತಿಂಗಳು ಆದಲ್ಲೂ ಅದಕ್ಕೆ ವೃಷಣ ಚೀಲಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಕೆಳಗಡೆ ತರಬೇಕು ಅಂತ ನಾವು ಹೇಳ್ತೇವೆ. 6 ತಿಂಗಳಾಗಿ ಅವ್ರು ವಾಪಸ್ ಬಂದು, ಇನ್ನೂ ಮಗು ಬಹಳ ಚಿಕ್ಕದಿದೆಯಲ್ಲ ಡಾಕ್ಟ್ರೆ, ನಮ್ದು 6 ತಿಂಗಳಾಗಿದೆ, ಇನ್ನೂ ಒಂದು 2-3 ವರ್ಷ ಮುಂದೆ ಹಾಕ್ಬೋದಾ ಅಂತ ಕೆಲವರಿಗೆ ಸಹಜವಾಗಿ ಪ್ರಶ್ನೆ. ಆಗ ಅದಕ್ಕೆ ನಾವೇನು ಸಲಹೆ ನೀಡ್ತೇವೆ ಅಂತ ಹೇಳಿದ್ರೆ, ಸಾವಕಾಶವಾಗಿ ಸಾಕಷ್ಟು ಸಮಯಾವಕಾಶ ನಾವು ನೀಡಿದ್ದೇವೆ, ಇನ್ನು ನಾವು ಹಾಗೆ ಈಗ ಮಗು 6 ತಿಂಗಳಂದ್ರೆ ಅರವಳಿಕೆ ತಡ್ಕೊಳ್ಳಿಕ್ಕೆ ಸಶಕ್ತವಾಗಿರ್ತದೆ, ಅಷ್ಟು ಅಪಾಯ ಇರೋದಿಲ್ಲ. ಇನ್ನು ನಾವು ಹಾಗೆ ವೃಷಣವನ್ನು ಬಿಟ್ಟರೆ ಅದರ ಬೆಳವಣಿಗೆ ಕುಂಠಿತವಾಗ್ತದೆ, ಅದು ಅದರ ಕಾರ್ಯಕ್ಷಮತೆ ಕುಗ್ತಾ ಹೋಗ್ತದೆ, ಹಾಗೆ ಅದು ವೃಷಣ ಒಣಗ್ಲಿಕ್ಕೆ ಪ್ರಾರಂಭವಾಗ್ಬೋದು. ಅದಕ್ಕೆ ನಾವು 6ನೇ ತಿಂಗಳಿಂದ 8ನೇ ತಿಂಗಳವರೆಗೆ, ಸಾಧಾರಣವಾಗಿ 6ನೇ ತಿಂಗಳು, ಹೆಚ್ಚಂದರೆ 8ನೇ ತಿಂಗಳವರೆಗೆ ನಾವು ಅದನ್ನು ಶಸ್ತ್ರಚಿಕಿತ್ಸೆ ಮೂಲಕ ಸರಿಪಡಿಸಬೇಕು ಅಂತ ನಾವು ಅವ್ರಿಗೆ ಸಲಹೆ ನೀಡ್ತೇವೆ. ಅಂದರೆ ನೀವು ಪರೀಕ್ಷೆ ಮಾಡಿದ ನಂತರನೇ ಇದನ್ನ ಹೇಳಲಿಕ್ಕೆ ಸಾಧ್ಯ ಅಲ್ಲ ಡಾಕ್ಟರ್? ಖಂಡಿತ, ನಾವು ಪರೀಕ್ಷೆ ಮಾಡಿದ ನಂತರನೇ ನಾವು ಹೇಳ್ಬೋದು ಅಷ್ಟೇ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಮಗೆ ಸಮಸ್ಯೆ ಬರುವಂಥದ್ದು ಮಕ್ಕಳಲ್ಲಿ ಕ್ಯಾನ್ಸರ್ ಸಮಸ್ಯೆ. ಕ್ಯಾನ್ಸರ್ ಸಮಸ್ಯೆ ನಾವು ತುಂಬ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಕ್ಯಾನ್ಸರ್ ಸಮಸ್ಯೆಗೆ ನಾವು ಮೊದಲಿಗೆ ಸರಿಯಾದ ಪತ್ತೆ ಹಚ್ಚಲಿಕ್ಕೆ ನಾವು ಸ್ಕ್ಯಾನಿಂಗ್ ಮಾಡಬೇಕಾಗ್ತದೆ. ಮಕ್ಕಳು ಕುಪೋಷಣೆಯಲ್ಲಿರ್ತಾರೆ, ಸರಿಯಾಗಿ ಆಹಾರ ತಗೊಳ್ಳದೆ ಕ್ಯಾನ್ಸರ್ ಗೆಡ್ಡೆ ಬೆಳೆದು ಅವರ ಪೌಷ್ಟಿಕಾಂಶ ಜಾಸ್ತಿ ಮಾಡಬೇಕಾಗಿರ್ತದೆ. ಹಾಗೂ ಅದಲ್ಲದೆ ತುಂಬ ದೊಡ್ಡ ಗೆಡ್ಡೆ ಇದ್ದರೆ ಅದಕ್ಕೆ ಔಷಧಿ ಹಾಕಿ ಅದನ್ನು ಕರಗಿಸಬೇಕಾಗಿರ್ತದೆ, ಕೀಮೋಥೆರಪಿ ಅಂತ ನಾವು ಹೇಳ್ತೇವೆ. ಸೊ ಇಷ್ಟೆಲ್ಲ ಮಾಡೋಕೆ ನಾವು ಅದನ್ನು ನಿಯೋಜಿತವಾಗಿ ನಾವು ಮಾಡಬೇಕಾಗ್ತದೆ, ಅರ್ಜೆಂಟಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅದಕ್ಕೆ ನಾವು ಸಾಕಷ್ಟು ಸಮಯ ಕೊಟ್ಟು ಅವರಿಗೆ ಅದರ ಬಗ್ಗೆ ತಿಳಿ ಹೇಳಿ ಆಮೇಲೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಕೈ ಹಾಕಬೇಕಾಗಿರ್ತದೆ. ಅಂದರೆ ಅದಕ್ಕೆ ಅದರದೇ ಆದ ವೇಳೆ ಇರ್ತದೆ. ಸೊ ಹಾಗೆ ಈ ಸಾರಾಂಶ ನಾನೇನು ಹೇಳಬೇಕು ಅಂತ ಇಷ್ಟಪಡ್ತೇನೆ ಅಂತ ಹೇಳಿದರೆ, ನಾವು ಶಸ್ತ್ರಚಿಕಿತ್ಸೆಯಲ್ಲಿ ಒಂದು ವೇಳೆ ತುಂಬ ಗಂಭೀರವಾದ ಸಮಸ್ಯೆಯಿಂದ ಅವ್ರು ಬಂದಿದ್ದರೆ ನಾವು ತುರ್ತು ಶಸ್ತ್ರಚಿಕಿತ್ಸೆಗೆ ಅವರನ್ನು ಮನವಿಸಬೇಕಾಗ್ತದೆ. ಆಮೇಲೆ ಆಗ ನಾವು ಅವರ ವಯಸ್ಸಾಗಲಿ ಅಥವಾ ಸಣ್ಣ ಪುಟ್ಟ ಏನಾದರೂ ಸಮಸ್ಯೆ, ಈಗ ನೆಗಡಿ, ಶೀತ, ಕೆಮ್ಮು, ಆಮೇಲೆ ಮೈ ಮೇಲೆ ಕಜ್ಜಿ ಇರುವಂಥದ್ದು ಅಂಥದ್ದಕ್ಕೆ ನಾವು ಲೆಕ್ಕಿಸೋದಿಲ್ಲ, ನೋಡ್ಲಿಕ್ಕಾಗ ನಾವು ಶಸ್ತ್ರಚಿಕಿತ್ಸೆ ಮಾಡಲೇಬೇಕು. ಅಂಥದ್ದೇ ನಿಯೋಜಿತವಾದ ಶಸ್ತ್ರಚಿಕಿತ್ಸೆ ಇತ್ತು ಅಂತ ಹೇಳಿದರೆ ನಾವು ವಯಸ್ಸಿಗೆ ನಾವು ಸಾಕಷ್ಟು ಪ್ರಾಧಾನ್ಯತೆ ನೀಡ್ತೇವೆ. ಹಾಗೂ ಕೆಲವು ಸಣ್ಣ ಪುಟ್ಟ ಸಮಸ್ಯೆ ಇದೆ ಅದನ್ನು ನಿವಾರಣೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿ ಅದನ್ನು ನಿವಾರಣೆ ಮಾಡಿಸ್ಕೊಂಡು ಆಮೇಲೆ ನಾವು ಶಸ್ತ್ರಚಿಕಿತ್ಸೆ ಟೈಮ್ ಕೊಟ್ಟು ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ನಾವು ಸಲಹೆ ನೀಡ್ತೇವೆ. ಬಹಳ ಒಳ್ಳೆಯದು ಡಾಕ್ಟರ್. ಈಗಾಗಲೇ ಸಾಕಷ್ಟು ಮಾಹಿತಿ ದೊರೆತದೆ ನಮ್ಮ ಶ್ರೋತೃಗಳಿಗೆ. ಆದರೆ ನಮ್ಮ ಶ್ರೋತೃಗಳಿಗೆ ಸಾಕಷ್ಟು ಸಮಸ್ಯೆಗಳು ಇರ್ತಾವೆ. ಅಂದರೆ ಈಗ ಪ್ರತಿಯೊಂದು ಅಂಗಕ್ಕಾಗಿರಬಹುದು ಬೇರೆ ಬೇರೆ ಸಮಸ್ಯೆಗಳೇ ಇರ್ತಾವಲ್ಲ, ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ಥರದ ಸಮಯ ನಿಗದಿ ಮಾಡಬಹುದು ನೀವು. ಹಾಗಾಗಿ ಅವರವರ ಸಮಸ್ಯೆಗಳನ್ನು ಕೇಳಲಿಕ್ಕೆ ನಮ್ಮ ಶ್ರೋತೃಗಳು ತಯಾರಾಗಿ ಕೂತಾರ. ಒಂದೊಂದೇ ಕಾಲ್ಗಳನ್ನು ತಗೊಳ್ಳೋಣ ಅಂತ. ಹಲೋ, SDM ಆರೋಗ್ಯ ಸಂವಾದ. ಹಲೋ ಹಲೋ ಹಲೋ, ಹಲೋ, ನಮ್ಮ ಶ್ರೋತೃಗಳು ಕರೆ ಮಾಡ್ಲಿಕ್ಕತ್ತಾರ. ಹಲೋ, ಹಲೋ, ಹಾ ಹೇಳ್ರಿ, ಯಾರು ಮಾತಾಡೋದು? ಮೇಡಮ್, ನಾನು ಬಾಗಲಕೋಟೆ ನವನಾರದಿಂದ ಮಹೇಶ್ ಮೇರೇಸ್ಕರ್ ಅಂತ. ಮಹೇಶ್ ಅವರ ಪ್ರಶ್ನೆ ಕೇಳ್ರಿ, ಇವತ್ತಿನ ಕಾರ್ಯಕ್ರಮದ ವಿಷಯ ಏನು ಅಂದ್ಕೋತದಲ್ಲ? ಮಕ್ಕಳಲ್ಲಿ ವಿವಿಧ ರೋಗಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಸೂಕ್ತ ಸಮಯ ಅನ್ನೋದು ಇವತ್ತಿನ ವಿಷಯ. ಪ್ರಶ್ನೆ ಕೇಳ್ರಿ, ಡಾಕ್ಟರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಸ್ವಲ್ಪ ರೇಡಿಯೋ ದೂರಿಟ್ಟು ಮಾತಾಡ್ರಿ. ನಮ್ಮ ಹೆಸರು ವಿದ್ಯಾ ಅಂತ, ನಾ ಹಾನಗಲ್ಲಿಂದ ಕಾಲ್ ಮಾಡ್ತಾ ಇರೋದ್ರಿ. ಡಾಕ್ಟರ್ ಸರ್ಗು ನಮಸ್ತೆ. ನಮಸ್ತೆ ವಿದ್ಯಾ ಅವರು. ಸರ್, ನಮ್ದು ಮಗಳ ಒಂದೂವರೆ ವರ್ಷದೊಳಗಾಳ. ಹೇಳಿ. ಅವಳಿಗೆ 3 ತಿಂಗಳಿಂದ ಡರ್ಮಾಯ್ಡ್ ಗಡ್ಡೆ ಐತಿ ಹುಬ್ಬಿನ ಮೇಲೆ. ಅದನ್ನ ಹಾಸ್ಪಿಟ್ಲಿಗೆ ತೋರಿಸಿದ್ವಿ, ಅವ್ರಿಗೆ ಆಪರೇಷನ್ ಮಾಡಿಸ್ಬೋದ, ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದಾರೆ. ಹೌದು, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಅಲ್ಲ, ಅದು ಡರ್ಮಾಯ್ಡ್ ಗಡ್ಡೆ ಅಂತ ಹೇಳಿದ್ರೆ ಅದು ಸಣ್ಣ ಗಡ್ಡೆ, ಅದರಿಂದ ಅಪಾಯ ಇಲ್ಲ. ಅದು ಸ್ವಲ್ಪ ದೊಡ್ಡ ದೊಡ್ಡದು ಹಾಕೊಂಡ್ ಬರತ್ತೆ ಸರ್. 3 ತಿಂಗಳದಾಗ ಅದು ಜಸ್ಟ್ ನಮಗಷ್ಟು ಗುರುತಾಗ್ತಿತ್ತು, ಬೇರೆದವ್ರಿಗೆಲ್ಲ ಗುರುತಾಗುವಷ್ಟು ದೊಡ್ಡದೈತಿ. ಹೌದು, ಅದಕ್ಕೆ ಅದು ಸಣ್ಣದಿದ್ದಾಗಲೇ ಅದನ್ನ ಗಡ್ಡೆ ತೆಗೆಸ್ಕೊಳ್ಬಹುದು. ನಿಮ್ಮ 1.5 ವರ್ಷ ಸೂಕ್ತವಾದ ಸಮಯ ಇದೆ, ಅದರಿಂದ ಯಾವುದೇ ಅಪಾಯ ಇಲ್ಲ. ಅದ್ರ ಒಳಗ್ ಏನು ನಿಮ್ದು ಹಾಸ್ಪಿಟಲ್ ಬರ್ತದ ಅಂತ ಹೇಳಿದ್ರಿ ಸರ್, ಆ ಅಂಡರ್ ಒಳಗ? ಹೌದು, ಅಲ್ಲಿ ಆದ್ರ ಮಾಡಿದ್ರೆ ಅಮೌಂಟ್ ಕಡಿಮೆ ಆಗ್ತೈತಿ ಹಿಂಗೆಲ್ಲ ಹೇಳಿದ್ರು. ಹೌದು, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು ಸರ್. ಹೌದು, ನೀವು ನಮ್ಮ ಆಸ್ಪತ್ರೆಯಲ್ಲಿ ಇನ್ಶೂರೆನ್ಸ್ ವಿಭಾಗ ಇದೆ, ಅಲ್ಲಿ ಅದ್ರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತಾರೆ. ನಿಮಗೇನು ಕಾಗದ ಪತ್ರ ತರಬೇಕು ಅದೆಲ್ಲ ಸಾಕಷ್ಟು ಮಾಹಿತಿ ಕೊಡ್ತಾರೆ. ನೀವು ಅದನ್ನ ಮಾಹಿತಿ ತಗೊಂಡು ನೀವು ಮುಂದುವರಿಸ್ಬೋದು. ಫೋನ್ ಮುಖಾಂತರ ಕೇಳಿದ್ರೆ ನಡೀತದೆ ಸರ್? ಇಲ್ಲ, ನೀವು ಬಂದು ಒಂದ್ಸರ್ತಿ ತೋರಿಸಿ, ಒಂದ್ಸರ್ತಿ ಡಾಕ್ಟ್ರಿಗೆ ತೋರಿಸ್ಬೇಕಾಗಿರ್ತದೆ. ಅದನ್ನು ನೋಡಿ ಶಸ್ತ್ರಚಿಕಿತ್ಸೆ ಬೇಕೋ ಬೇಡೋ ಅಂತ ಡಾಕ್ಟರ್ ನಿಮಗೆ ಸಲಹೆ ನೀಡ್ತಾರೆ. ಅದನ್ನು ನೋಡಿಕೊಂಡು ನೀವು ಮತ್ತೆ ಇನ್ಶೂರೆನ್ಸ್ ವಿಭಾಗದಲ್ಲಿ ಹೋಗಿ ವಿಚಾರಿಸ್ಬೇಕು. ಹೌದು, ಅಮೌಂಟ್ ಎಷ್ಟು ಮಿನಿಮಮ್ ಎಷ್ಟು ಖರ್ಚಾಗ್ಬೋದ್ರಿ ಸರ್? ಅದು ನೋಡ್ಬೇಕಮ್ಮ, ನೀವು ಫಸ್ಟಿಗೆ ಸಮಸ್ಯೆ ಇದೆಯಲ್ಲೋ ಅಂತ ಡಾಕ್ಟರ್ ಸಲಹೆ ನೀಡಿ ಹೇಳ್ಬೇಕಲ್ಲಮ್ಮ. ಶಸ್ತ್ರಚಿಕಿತ್ಸೆ ಮಾಡಬೇಕೋ ಬೇಡವೋ ಅದನ್ನ ಅವ್ರು ನಿರ್ಧರಿಸ್ತಾರೆ ವಿದ್ಯಾ. ಇಲ್ಲ, ಬೇರೆ ಡಾಕ್ಟರ್ ಹತ್ರ ಕೇಳಿವ್ರಿ ನಾವು, ಅದನ್ನ ಮಾಡಿಸಬೇಕಂತ ಹೇಳಿದಾರ್ರಿ ಅವ್ರು. ಆದ್ರೂ ನೀವು ತಜ್ಞ ವೈದ್ಯರನ್ನ ಭೇಟಿಯಾದಾಗ ನಿಮ್ಗೆಲ್ಲ ವಿವರ ಮಾಹಿತಿಗಳನ್ನ ಕೊಡ್ತಾರೆ. ಧನ್ಯವಾದ. ಹಲೋ, ಹಲೋ ಮೇಡಮ್. ಹಾ ಹೇಳ್ರಿ, ಯಾರು ಮಾತಾಡೋದು? ವಿಜಯಪುರ ಜಿಲ್ಲೆ ಬವಳೇಶ್ವರ ತಾಲೂಕಿಂದ ಸುತ್ತಗುಂಡಿಯಿಂದ ವೆಂಕಣ್ಣ ಅಂತ ಹೇಳಿ. ವೆಂಕಣ್ಣ, ಪ್ರಶ್ನೆ ಕೇಳ್ರಿ. ಮಕ್ಕಳ ಶಸ್ತ್ರಚಿಕಿತ್ಸೆ ಐತಲ್ರಿ, ಯಾವ ವಯಸ್ಸಿನಲ್ಲಿ ಮಾಡಿಸ್ಬೇಕಂತ? ಇಷ್ಟೊತ್ತು ಡಾಕ್ಟರ್ ಮಾಹಿತಿ ಕೊಟ್ಟರು ವೆಂಕಣ್ಣ, ಅಂದ್ರೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೋಗಗಳಿಗೆ ನಿಗದಿತ ಸಮಯ ಇರ್ತದ. ಅದಕ್ಕೆ ನಿಮ್ಗೆ ಇಂಥ ಇದು ಅದ ರೋಗ ಅದ, ಇಂಥ ಮಕ್ಕಳಿಗೆ ಇಂಥ ರೋಗ ಅದನ್ನು ನೀವು ಕರೆಕ್ಟ್ ಆಗಿ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ. ಅದನ್ನ ಇಷ್ಟೊತ್ತು ಮಾಹಿತಿ ನೀಡ್ಯಾರ ನಿಮ್ಗೆ, ಸಾಮಾನ್ಯ ಮಾಹಿತಿ ಏನು ಅಂತ. ಆಯಾ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯ ಸಮಯ ಇರ್ತದ ಅಂತ ಹೇಳಿದ್ರು ಡಾಕ್ಟರು. ಒಂದು ತುರ್ತು ಶಸ್ತ್ರಚಿಕಿತ್ಸೆ ಇರ್ತದ, ಇನ್ನೊಂದು ನಿಯೋಜಿತ ಶಸ್ತ್ರಚಿಕಿತ್ಸೆ ಇರ್ತದ ಅಂತ ಹೇಳಿದ್ರು. ನಿಮ್ದು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ರೋಗ ಯಾವ್ದಾದ್ರು ಇದ್ರೆ ನೀವು ಅದನ್ನ ಕೇಳಿದ ಅದ್ರ ನಾನು ಸಲಹೆ ನೀಡಬಹುದು. ಇಲ್ಲಾಂದ್ರೆ ಬೇರೆ ಬೇರೆ ಹೇಳಿದಾಗ, ಇವ್ರು ಹೇಳಿದಾಗ ಬೇರೆ ಬೇರೆ ಕಾಯಿಲೆಗೆ ಬೇರೆ ಬೇರೆ ನಿಗದಿತ ವಯಸ್ಸ ಇರ್ತದೆ. ಧನ್ಯವಾದ. ಹಲೋ, ಹಲೋ, ಪ್ರಶ್ನೆ ಕೇಳ್ರಿ. ಭೀಮರಾವ್ ಕೋಕಟೆ ಮಾತಾಡುದ್ರಿ. ಹಾ ಭೀಮರಾವ್, ಸ್ವಲ್ಪ ಜೋರ್ ಮಾತಾಡ್ರಿ. ಸ್ವಲ್ಪ ಸಿಗ್ನಲ್ ಸರಿ ಇಲ್ಲ. ಅಲ್ಲ ಈಗ ಕೇಳ್ರಿ, ನೀವು ಪ್ರಶ್ನೆ ಕೇಳ್ರಿ, ಡಾಕ್ಟರ್ ಇದ್ದಾರ. ಹಲೋ ಹೇಳ್ರಿ, ಕೇಳಿಸ್ತಾ ಹೇಳಿ. ನಮಸ್ತೆ. ಮಗು ಐತ್ರಿ. ಕೇಳಿಸ್ತಾ ಇಲ್ಲ ಭೀಮರಾವ್? ಇಲ್ಲ, ಕಟ್ ಕಟ್ ಆಗ್ಲಿಕ್ಕತ್ತದ, ಸಿಗ್ನಲ್ ಇಲ್ಲ ಅನಿಸ್ತದ. ಸಿಗ್ನಲ್ ಸರಿ ಇರೋ ಕಡೆ ಬಂದು ಕರೆ ಮಾಡ್ರಿ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತಿನ ಕಾರ್ಯಕ್ರಮ ಸರ್, ಇದೆ ಸಣ್ಣ ಮಕ್ಕಳ ಶಸ್ತ್ರಚಿಕಿತ್ಸೆ ಅಂತ. ಹೌದು, ನಿಮ್ ಹೆಸರು ಹೇಳ್ರಿ, ಯಾವೂರಿಂದ ಕರೆ ಮಾಡ್ಲಿಕ್ಕತ್ತೀರಿ? ಅಲ್ಲ ಅಲ್ಲ, ನೀವು ಯಾವೂರಿಂದ ಕರೆ ಮಾಡ್ಲಿಕ್ಕತ್ತೀರಿ? ನಿಮ್ ಹೆಸರೇನು? ನಿಮ್ ಹೆಸರು ಈರಪ್ಪ ಅಂತ. ಹಾ ಈರಪ್ಪ, ಈ ಕೇಳ್ರಿ, ಪ್ರಶ್ನೆ ಕೇಳ್ರಿ, ಏನು ಅಂತ? ಸರ್, ಹರಣಿಯ ಬಗ್ಗೆ ಸಣ್ಣ ಮಕ್ಕಳಲ್ಲಿ ಬರ್ತೈತೆ ಅಂತಂದ್ ಹೇಳಿದ್ರು ಸರ್. ಸರ್, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳಿಲ್ಲ ಸರ್, ಅದಕ್ಕೆ ಕೇಳಿ. ಹೌದು. ಹಲೋ ಸರ್. ಇನ್ಫಾರ್ಮೇಶನ್ ಅಂದ್ರೆ ಇವತ್ತು ರೋಗದ ಬಗ್ಗೆ ಇನ್ಫಾರ್ಮೇಶನ್ ಅಲ್ಲ, ಆದ್ರೆ ಸೂಕ್ತವಾದ ವಯಸ್ಸು ಯಾವಾಗ ಅಂತ. ಹರ್ನಿಯಾ ಮಕ್ಕಳಲ್ಲಿ ಬರ್ಬೋದು. ಹೌದು, ಖಂಡಿತವಾಗಿ ಬರ್ಬೋದು. ಹರ್ನಿಯಾ ಮಕ್ಕಳಲ್ಲಿ ಬಂದ್ರೆ ಆದಷ್ಟು ಬೇಗ ಅದನ್ನ ಪರಿಹಾರ ಅದಕ್ಕೆ ನೀಡಬೇಕು. ಇಲ್ಲಾಂದ್ರೆ ಹರ್ನಿಯಾ ಅಂತ ಹೇಳಿದ್ರೆ ಅದು ಕರಳು ಒಂದು ನಮ್ಮ ಹೊಟ್ಟೆಯಲ್ಲಿರುವಂತಹ ರಂಧ್ರದ ಮೂಲಕ ಹೊರಗಡೆ ಬರುವಂತದ್ದು, ಅದು ಸಿಗಾಕೊಂಡು ಹಾದಿ ಕಟ್ಟುವಿಕೆ ಆಗುವ ಸಾಧ್ಯತೆ ಇರ್ತದೆ. ಕರಳಲ್ಲಿ ವಾಂತಿ ಬರ್ಬೋದು, ಹೊಟ್ಟೆ ಬರ್ಬೋದು. ಅದಕ್ಕೆ ಅದು ಆದಷ್ಟು ಬೇಗ, ಯಾವಾಗ ನಮಗೆ ಅದು ಗಮನಕ್ಕೆ ಬರ್ತದಲ್ಲ, ಆದಷ್ಟು ಬೇಗ ಅದನ್ನ ಪರಿಹಾರ ನೀಡಬೇಕು ನಾವು. ಪ್ರತ್ಯೇಕವಾಗಿ ಯಾವುದೇ ರೋಗ ಇರಬಹುದು ಅಥವಾ ಯಾವ್ದೇ ಡಿಸಾರ್ಡರ್ ಇರಬಹುದು, ಅದ್ರ ಬಗ್ಗೆ ಆ ರೋಗಕ್ಕೆ ಯಾವ ಅದು ಮತ್ತ ಆ ರೋಗ ತೀವ್ರತೆಯನ್ನ ನೋಡಿ ಹೇಳ್ತಾರ. ಹೀಗಾಗಿ ನಿಮ್ಮ ಹತ್ರ ಏನಾರ ಸಮಸ್ಯೆ ಇದ್ರೆ ಕೇಳಬಹುದು. ಅದ ಸರ್, ನಾನು ಅದ ಸಮಸ್ಯೆ ಇದ್ದಿದ್ದಕ್ಕೆ ನಾನು ಕೇಳಿದ್ದೆ ಸರ್. ಅದ್ರ ಬಗ್ಗೆ ನಾವು ಇವತ್ತು ಮಾಹಿತಿ ಹೇಳ್ತೀವಿ ಅಂದಿದ್ರೆ ಸರ್, ಅದು ಹೇಳಿಲ್ಲ ಸರ್, ಅದಕ್ಕೆ ನಾನು ಕೇಳಿದ್ದೆ ಸರ್. ಈಗ ನಿಮ್ಗೆ ಸಿಕ್ತಲ್ಲ ಮಾಹಿತಿ ಇರಪ್ಪ. ಹ್ಞೂ ಸರ್. ಸರ್ ಮಾತಾಡ್ರಿ ಸರ್, ಅದ್ರ ಬಗ್ಗೆ ಸರ್ ಆಕಾಶವಾಣಿ ಒಳಗೆ ಮಾತಾಡ್ರಿ ಸರ್. ಅದ್ರ ಎಷ್ಟು ವಯಸ್ಸಿನಿಂದ ಎಷ್ಟು ವಯಸ್ಸುವರೆಗೆ ಬರಬಹುದು ಮತ್ತ ಕಾಯಿಲೆ ತೀವ್ರತೆ ಹೆಂಗಿರ್ತದ, ಶಸ್ತ್ರಚಿಕಿತ್ಸೆ ಮಾಡ್ಲೇಬೇಕಾಗ್ತದೆ? ಹರ್ನಿಯಾ ಅಂತ ಹೇಳಿದ್ರೆ ನಾನು ಹೇಳಿದಾಗೆ ಒಂದು ನಮ್ಮ ರಂಧ್ರದ ಮೂಲಕ ಹೋಲ್ ಮೂಲಕ ಅದು ಹೊಟ್ಟೆಯೊಳಗಿರುವಂತ ಕರಳುಗಳು ಅದು ಹೊರಗಡೆ ಬರುವಂತದ್ದು. ಆ ಸಂದರ್ಭದಲ್ಲಿ ಆ ಹೊರಗೆ ಬರುವಂದ್ರೆ ಅದು ಕರಳು ಒಳಗೆ ಹೊರಗೆ ಹೋಗ್ತಾ ಇರ್ತವೆ. ಆದ್ರೆ ಒಂದು ವೇಳೆ ಅದು ಹೊರಗೆ ಬಂದು ಒಳಗೆ ಹೋಗ್ಲಿಲ್ಲ, ಸಿಗಾಕೊಳ್ತು ಅಂತ ಹೇಳಿದ್ರೆ ಆಗ ಬಹಳ ದೊಡ್ಡ ಚಿಕಿತ್ಸೆ ಮಾಡ್ಲೇಬೇಕಾಗ್ತದೆ. ಇಲ್ಲ, ಹಾಗಂತೂ ಮಾಡ್ಲೇಬೇಕು. ಅದಕ್ಕೆ ಅದು ತಡೆಗಟ್ಟಲಿಕ್ಕೆ ನಾವು ಮುಂಚಿತವಾಗಿ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡ್ತೇವೆ, ಅದು ಗಮನಕ್ಕೆ ಬಂದ ತಕ್ಷಣ ಮಾಡ್ತೇವೆ. ಅಂದ್ರೆ ಅದಕ್ಕೆ ನಿಗದಿತ ಸಮಯ ವಯಸ್ಸು ಅಂತ ವಯಸ್ಸು ಅಂತೇನಿಲ್ಲ. ಯಾವಾಗ ನಮಗೆ ಕಂಡು ಬರ್ತದೆ ಆಗ ನಾವು ನಮ್ಮ ಗಮನಕ್ಕೆ ಯಾವಾಗ ಬರ್ತದೆ ತಕ್ಷಣ ಅವ್ರಿಗೆ ಮಾಡ್ಲಿಕ್ಕೆ ಸಲಹೆ ನೀಡ್ತೇವೆ ನಾವು. ಅಂದ್ರೆ ರೋಗದ ತೀವ್ರತೆ ಇತ್ತು ಅಂತಂದ್ರೆ ತಕ್ಷಣನೇ ಮಾಡ್ಬಿಡ್ಬೇಕಾಗ್ತದೆ ಅಂತ? ಹೌದು, ರೋಗದ ತೀವ್ರತೆ ತಕ್ಷಣ ಮಾಡ್ಬಿಡ್ಬೇಕು. ಓಹೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಾನು ಗುಲ್ಬರ್ಗ ಜಿಲ್ಲೆ ಶಹಾಬಾದ್ ತಾಲೂಕಿನ ತಂಸನಳ್ಳಿಯ ಗ್ರಾಮದ ಲಾಲ್ ಮೊಹಮ್ಮದ್ ಮಾತಾಡೋದು ಮೇಡಮ್. ಲಾಲ್ ಮೊಹಮ್ಮದ್, ಪ್ರಶ್ನೆ ಕೇಳ್ರಿ. ಮೇಡಮ್, ಇದು ಹುಟ್ಟಿದ ಮಗುವಿಗೆ ಕೆಲವೊಂದು ಮಕ್ಕಳಿಗೆ ಗುದದ್ವಾರ ಸಮಸ್ಯೆ ಇರುತ್ತೆ ಅಂತ ಹೇಳ್ತಾರೆ ಸಾಹೇಬ್ರು, ಡಾಕ್ಟರ್ ಸಾಹೇಬ್ರು. ಈಗ ಅವರಿಗೆ ಸರಿ ಮಾಡ್ಬೇಕಾಯ್ತಂದ್ರೆ ಅವ್ರಿಗೆ ಎಷ್ಟು ಎಕ್ಸ್ಪೆಂಡಿಚರ್ ಬರ್ತದ ಮತ್ತೆ ಎಷ್ಟು ತಿಂಗಳ ಒಳಗಡೆ ಮಾಡ್ಬೇಕು ಹುಟ್ಟಿದ ಮಗುವಿಗೆ ಅಂತ ಕೇಳೋದು. ಗುದದ್ವಾರ ಇಲ್ಲದೆ ಇದ್ದಾಗ ಅದು ಹುಟ್ಟಿದಾಗಲೇ ನಮಗೆ ಅದ್ರ ಬಗ್ಗೆ ಗೊತ್ತಾಗ್ಬಿಡ್ತದೆ. ಯಾಕೆಂದ್ರೆ ಮಗು ಸಂಡಾಸ್ ಮಾಡೋದಿಲ್ಲ, ಹೊಟ್ಟೆ ಒಬ್ಬರ ಪ್ರಾರಂಭ ಆಗ್ತದೆ ಹುಟ್ಟಿದ ಒಂದ್ ಅಥವಾ ಎರಡು ದಿನಕ್ಕೆ. ತುರ್ತು ಪರಿಸ್ಥಿತಿ ಒಳಗಡೆ ಅದಕ್ಕೆ ಒಂದು ಸಂಡಾಸ್ ಹೋಗ್ಲಿಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದು ಗುದದ್ವಾರ ಸಮಸ್ಯೆ ಬಹಳ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಹೊಟ್ಟೆ ಮೂಲಕ ಒಂದು ಸ್ಟೋಮಾ ಅಂತ ಹೇಳಿ ಮಾಡ್ತೇವೆ, ಅದ್ರ ಮೂಲಕ ಮತ್ತೆ ಮಗು ಸಂಡಾಸ್ ಮಾಡ್ತದೆ. ಮಗು ಸ್ವಲ್ಪ ಬೆಳವಣಿಗೆ ಹೊಂದಿದ ಮೇಲೆ, ಅಂದರೆ 3-4 ತಿಂಗಳು ಬೆಳವಣಿಗೆ ಹೊಂದಿದ ಮೇಲೆ, ಸಾಕಷ್ಟು ತೂಕ ಹೊಂದಿದ ಮೇಲೆ ಕೆಳಗಡೆ ಇರುವಂಥ ಏನು ಗುದದ್ವಾರ ಇದೆಯಲ್ಲ ಅದನ್ನು ನಾವು ಶಸ್ತ್ರಚಿಕಿತ್ಸೆ ಮಾಡಿಕೊಡ್ತೇವೆ. ಅದೆಲ್ಲ ಸರಿ ಹೋದ ಮೇಲೆ ಮತ್ತೆ ಮೇಲಿರುವಂತಹ ಏನು ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಸ್ಟೋಮಾ ಅಂತ ಹೇಳ್ತೀವಲ್ಲ ಅದನ್ನು ನಾವು ಮುಚ್ತೇವೆ. ಅಂದರೆ ಸಾಧಾರಣ 6-8 ತಿಂಗಳಾದಾಗ ಮಗು ತೂಕ ಎಲ್ಲ ಚೆನ್ನಾಗಿತ್ತು, ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ 7-8 ತಿಂಗಳಾಗ್ತಾ ಇದ್ದಾಗ ಎಲ್ಲ ಶಸ್ತ್ರಚಿಕಿತ್ಸೆ ಮುಗಿತವೆ, ಮಕ್ಕಳು ಬೇರೆ ಮಕ್ಕಳಂಗೆ ಸಂಡಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಖರ್ಚು ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ತರ ಬರ್ಬೋದು. ಅದು ಅಲ್ಲದೆ ಬೇರೆ ಸಮಸ್ಯೆಗಳಿದ್ರೆ, ಕೆಲವು ಗುದದ್ವಾರ ಸಮಸ್ಯೆ ಇದ್ದವರಲ್ಲಿ ಕಿಡ್ನಿ ಸಮಸ್ಯೆ ಇರ್ತವೆ, ಹಾರ್ಟಿನ ಸಮಸ್ಯೆ ಇರ್ತವೆ, ಅದು ನಾವು ಎಲ್ಲ ಪರೀಕ್ಷೆ ಮಾಡಿ ನೋಡಿದಾಗ ಖರ್ಚು ವೆಚ್ಚ ವ್ಯತ್ಯಾಸ ಆಗ್ಬೋದು. SDM ಆಸ್ಪತ್ರೆಯಲ್ಲಿ ಆದರೆ ನಿಮಗೆ ಸಾಧಾರಣ ಅದಕ್ಕೆ 35-40 ಸಾವಿರ ರೂಪಾಯಿ ಖರ್ಚು ಬೀಳ್ತದೆ ಒಂದೊಂದು ಶಸ್ತ್ರಚಿಕಿತ್ಸೆಗೂ ಕೂಡ. ಧನ್ಯವಾದಗಳು. ಧನ್ಯವಾದ. ಹಲೋ ಹಲೋ ಹಲೋ, ಧ್ರುವ ಬಾಗಲಕೋಟೆ ಮೇಡಮ್. ಹಾ ಸರ್, ನಮಸ್ಕಾರ, ಪ್ರಶ್ನೆ ಕೇಳಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಸರ್. ಈಗ ಎಮರ್ಜೆನ್ಸಿ ಆಪರೇಷನ್ ಹಾರ್ಟ್ ಹೋಲ್ ಇದ್ದಾಗ, ಹಾರ್ಟ್ನಾಗ ಹೋಲ್ ಇದ್ದಾಗ ಒಂದ್ 2-3 ಪ್ರಶ್ನೆ ಇದ್ದು ನಂದು. ಹಾರ್ಟ್ನಾಗ ಹೋಲ್ ಇರ್ತದೆ ಹುಟ್ಟಿ ಕೂಸಿಗೆ, ಎಮರ್ಜೆನ್ಸಿ ಆಪರೇಷನ್ ಮಾಡ್ಬೋದೇನು? ಒಂದು. ಎರಡನೇದು, ಅಡ್ವಾನ್ಸ್ ಕಂಟ್ರಿನಾಗ ಜೆನೆಟಿಕ್ ಇಂಜಿನಿಯರಿಂಗ್ ಕ್ಯಾನ್ಸರ್ ಸೆಲ್ಸ್ ಆಗ್ತಾವ್ ಹಾಗೆ ಒಂದು ಡಿಸ್ಕ್ರೈಬ್ ಮಾಡ್ಬಿಡ್ತಾರ. ಆ ಟೆಕ್ನಾಲಜಿ ನಮ್ ಇಂಡಿಯಾದಾಗ ಬಂದದೇನು? ಮೂರೈದು ಸರಿ ಕೂಸು ಅಳು ಹೊತ್ತನೇ ಹುಟ್ಟಿದಾಗ ಅಳಬೇಕಲ್ಲ ಎಮರ್ಜೆನ್ಸಿ ಅಳುವಲ್ಲ ಅವ್ ಬ್ರೈನ್ ಡ್ಯಾಮೇಜ್ ಆಗಿರ್ತದೆ ನ್ಯೂರಾನ್ಸ್ ಎಲ್ಲ ಡ್ಯಾಮೇಜ್ ಆಗಿರ್ತಾವ ಅವ್ರ ರೆಕ್ಟಿಫೈ ಮಾಡಬಹುದು ಹೆಂಗೆ ಅಂತ ಕೇಳಿ ನೀವು ತುಂಬಾನೇ ತುಂಬಾ ಪ್ರಶ್ನೆಗಳು ಕೇಳಿದ್ರಿ ಈಗ ಹಾರ್ಟ್ ಹೋಲ್ ಇರುವಂತಹ ಏನು ಸಮಸ್ಯೆ ಇದೆಯಲ್ಲ ಅದು ನಾವು ಮಕ್ಕಳ ಸರ್ಜನ್ ಆಗಿ ಅದನ್ನು ನಾವು ನಿರ್ವಹಣೆ ಮಾಡುವುದಿಲ್ಲ ಅದು ಕಾರ್ಡಿಯಾಲಜಿಸ್ಟ್ ಅಂದರೆ ಹೃದಯ ತಜ್ಞರು ಅದನ್ನು ಈಗ ಮಕ್ಕಳ ಹೃದಯ ತಜ್ಞರು ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ ಅವರು ನಿರ್ವಹಣೆ ಮಾಡ್ತಾರೆ ಜೆನೆಟಿಕ್ ಇಂಜಿನಿಯರಿಂಗ್ ನೀವು ಬಗ್ಗೆ ಏನು ಕೇಳಿದ್ರಿ ಅದಿನ್ನೂ ನಮ್ಮ ದೇಶದ ಹಲವಾರು ನಮ್ಮಿನ್ನೂ ನಮ್ಮ ದೇಶದಲ್ಲಿ ನಾವು ಸಾಮಾನ್ಯ ಚಿಕಿತ್ಸೆಗೆ ನಾವು ತುಂಬ ಕಷ್ಟಪಡ್ತಾ ಇದ್ದೇವೆ ಈಗ ಇನ್ನು ಸದ್ಯದ ಸರದಿಯಲ್ಲಿ ಅದು ಬರೋದಿಲ್ಲ ಎಲ್ರಿಗೂ ಪಡೋಕ್ ಸಾಧ್ಯ ಇಲ್ಲ ಸದ್ಯದ ಪರಿಸ್ಥಿತಿಯೊಳಗೆ ಇನ್ನೂ ಅಷ್ಟು ನಾವು ಮುಂದುವರೆದಿಲ್ಲ ನಮಗೆ ಬೇಸಿಕ್ ಮೆಡಿಕಲ್ ಹೆಲ್ತ್ ಕೊಡುವಂತಹ ಏನಿದೆಯಲ್ಲ ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬೇಕು ಮತ್ತೆ ಒಂದ್ಸರ್ತಿ ತಲೆಗೆ ಮೆದುಳಿಗೆ ಸಮಸ್ಯೆ ಬಂತು ಸರಿಯಾಗಿ ಅಳದೆ ಬಂತು ಅಂತ ಹೇಳಿದ್ರೆ ಅದರಿಂದ ನಾನಾ ಪ್ರಕಾರ ಸಮಸ್ಯೆಗಳು ಎದುರಾಗ್ತವೆ ಬುದ್ಧಿಮಾಂದ್ಯತೆ ಮತ್ತೆ ಅಂತ ಸಮಸ್ಯೆ ಎದುರಾಗ್ತವೆ ಸೊ ಅದಕ್ಕೆ ಇನ್ನೂ ಸದ್ಯಕ್ಕೆ ನಾವು ಯಾವುದೇ ತರದ ಚಿಕಿತ್ಸೆ ಅದಕ್ಕೆ ಒದಗಿಸಿಕೊಡ್ಲಿಕ್ಕೆ ಆಗ್ಲಿಲ್ಲ ಆಗ್ತಾ ಇಲ್ಲ ಈಗ ಸದ್ಯಕ್ಕೆ ಇಲ್ಲ ಇನ್ನು ಅದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ಸ್ ಆಗ್ತಾ ಇದೆ ಸಂಶೋಧನೆ ನಡೀತಾ ಇದೆ ಧನ್ಯವಾದ ಸರ್ ಹಲೋ ಹಲೋ ಮೇಡಮ್ ನಮಸ್ಕಾರ ನಮಸ್ಕಾರ ನಾನು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಸರ್ಣಕೈಯಿಂದ ಫೋನ್ ಮಾಡ್ತಾ ಇದ್ದೀನಿ ಹೆಸರು ನಮ್ಮ ಮಗನಿಗೆ ತುಂಬಾ ಕೆಮ್ಮು ನಿಮ್ಮ ಹೆಸರು ಕೇಳಿಸ್ಲಿಕ್ಕದ ನನ್ನ ಧ್ವನಿ ಕೇಳಿಸ್ಲಿಕ್ಕದ ಹಾ ಕೇಳಿಸ್ತಾ ಇದೆ ಮೇಡಮ್ ಯಾರು ಮಾತಾಡೋದು ನನ್ನ ಹೆಸರು ಶ್ರೀಧರ್ ಹೀರಾನಾಯ್ಕ ಅಂತ ಓಕೆ ಶ್ರೀಧರ್ ಈಗ ಪ್ರಶ್ನೆ ಕೇಳ್ರಿ ನಮ್ಮ ಮಗನಿಗೆ 6 ವರ್ಷ ಆಯ್ತು ಕೆಮ್ಮು ಯಾವಾಗ್ಲೂ ಕೆಮ್ಮು ನೋಡಿ ಅದು ಕಡಿಮೆ ಮಾಡಿದೆ ಹೇಗೆ ಅಂತ ಅಲ್ಲ ಇವತ್ತಿನ ವಿಷಯ ಶಸ್ತ್ರಚಿಕಿತ್ಸೆಗೆ ಸೂಕ್ತ ವಯಸ್ಸು ಯಾವುದು ನಿಮ್ಗೆ ಯಾವ್ದಾದ್ರು ಮಾತ್ರ ಒಂದು ರೋಗದ ಬಗ್ಗೆ ನೀವು ಮಾತಾಡ್ತೀರಿ ಅಂತ ಹೇಳಿದ್ರೆ ಆ ಶಸ್ತ್ರಚಿಕಿತ್ಸೆ ಒಳಗೆ ಪಡುವಂಥ ರೋಗ ಇದ್ದರೆ ಅದಕ್ಕೆ ಸೂಕ್ತವಾದ ವಯಸ್ಸು ಯಾವುದು ಅಂತ ಅದ್ರ ಬಗ್ಗೆ ಇದೆ ನೀವು ಕೆಮ್ಮು ಇದ್ದರೆ ನೀವು ಮೊದಲಿಗೆ ಮಕ್ಕಳ ತಜ್ಞರಿಗೆ ತೋರಿಸಿ ಯಾಕೆ ಹಾಗಾಗ್ತಾ ಇದೆ ಅಂತ ಹೇಳಿ ತೋರಿಸ್ಬೇಕಾಗ್ತದೆ ಆಮೇಲೆ ಅದಕ್ಕೆ ಸರಿಯಾದ ಚಿಕಿತ್ಸೆ ನೀಡಬೇಕಾಗ್ತದೆ ಹಲೋ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ನಾನು ಮೇಡಮ್ ಇರುಂಗಳ ಪಾಟೀಲ್ ದಾವಣದಿಂದ ಪ್ರಶ್ನೆ ಕೇಳಿ ಈಗ ನಾನು ಎಲ್ಲ ಎಕ್ಸ್ಪ್ಲನೇಷನ್ ಕೇಳಿದೆ ಸರ್ ಈಗ ನನಗೇನ್ರೆ ಈಗ ಬಹಳಷ್ಟು ಹತ್ತರ ಈ ವಿಧಾನಗಳಲ್ಲಿ ಈಗ ಈ ನಡುವು ಸ್ವಲ್ಪ ಈ ಸ್ಟೆಮ್ ಸೆಲ್ಸ್ ಬಗ್ಗೆ ಬಹಳ ಮಾತಾಡ್ತಿದ್ರು ಸರ್ ಹೌದು ಈ ಇದರಲ್ಲಿ ಅದು ಉಪಯೋಗ ಆಗ್ತದ ಮತ್ತೆ ಅದ್ರ ಬಗ್ಗೆ ಏನಾದ್ರೂ ಮುಂದುವರೆದ ಅನ್ವೇಷಣೆ ಯಾಕಂದ್ರೆ ಇತ್ತಿತ್ತಲ ಸ್ವಲ್ಪ ಅದ್ರ ಚರ್ಚೆ ಕಡಿಮೆ ಅನಿಸ್ತಾ ಇದೆ ಸರ್ ನನಗೆ ಅದು ಏನ್ ಬಗ್ಗೆ ಸ್ವಲ್ಪ ಏನ್ ಹೇಳ್ತೀರಾ ನಾನು ಈಗಷ್ಟೇ ಹಿಂದಿನ ಕೇಳುಗರು ಒಬ್ಬರು ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರು ಇದೆಲ್ಲ ನೋಡಿ ಈಗ ಇನ್ನೂ ಅದು ಸಂಶೋಧನಾ ಹಂತದಲ್ಲಿದೆ ಅದಿನ್ನೂ ಸರಿಯಾಗಿ ನಮ್ಮ ಮೇನ್ ಸ್ಟ್ರೀಮಿಗೆ ಇನ್ನೂ ಬಂದಿಲ್ಲ ಆಮೇಲೆ ಅದಕ್ಕೆ ಖರ್ಚು ವೆಚ್ಚಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅದು ಎಲ್ಲ ಸಾಮಾನ್ಯ ಮನುಷ್ಯರು ಅದನ್ನ ಈಗಿನ ಹಂತದಲ್ಲಿ ನಾನು ಹೇಳ್ತಾ ಇರೋದು ಅದನ್ನ ತಡ್ಕೊಳ್ಳಿಕ್ಕೂ ಅಂತ ಶಕ್ತಿ ಇರೋದಿಲ್ಲ ನಮ್ಮ ಸಾಮಾನ್ಯ ಜನರ ಆರ್ಥಿಕ ಪರಿಸ್ಥಿತಿಯನ್ನ ಕಂಡುಕೊಂಡು ಹೌದು ಆಮೇಲೆ ಅದಿನ್ನೂ ಸಂಶೋಧನಾ ಸ್ಥಿತಿಯಲ್ಲಿ ಇದ್ದರಿಂದ ನಾವು ಅದ್ರ ಬಗ್ಗೆ ಜಾಸ್ತಿ ಅದ್ರಿಗೆ ನಾವು ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಈಗ ಆಗೋದಿಲ್ಲ ಅಂದ್ರೆ ಇಷ್ಟು ಸರ್ ನನ್ ಇನ್ನೊಂದು ಮುಖ್ಯ ಪ್ರಶ್ನೆ ಸರ್ ಈಗ ಸ್ಟೆಮ್ಸ್ ಪ್ರಿಸರ್ವೇಶನ್ ಏನಾದ್ರೂ ಸ್ಟಾರ್ಟ್ ಆಗಿದೆ ಇಂಡಿಯಾದಲ್ಲಿ ಅಂತ ಹಿಂಗೊಂದು ಅಂಬಲಿಕಲ್ ಕಾರ್ಡ್ ಬ್ಲಡ್ ಪ್ರಿಸರ್ವೇಶನ್ ಇದೆ ಅದು ಕೆಲವು ಮುಂದೆ ಕೆಲವು ಜೆನೆಟಿಕ್ ಕಾಯಿಲೆಗಳಿಗೆ ಅದನ್ನ ನಾವು ಉಪಯೋಗಿಸ್ಲಿಕ್ಕೆ ನಾವು ಅದನ್ನ ಅದ್ರ ಬಗ್ಗೆ ಯೋಚನೆ ಮಾಡಬಹುದು ಆದ್ರೆ ಎಲ್ಲ ನಗರಗಳಲ್ಲಿ ಅದು ಲಭ್ಯ ಇಲ್ಲ ಧನ್ಯವಾದ ಹಲೋ ಹಲೋ ರೀ ಮೇಡಮ್ ನಾವು ಖಾನಾಪುರ ತಾಲೂಕು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಿಂದ ಮಾತಾಡೋದ್ರಿ ನಿಮ್ಮ ಹೆಸರು ನಮ್ಮ ಹೆಸರು ಕಲ್ಲಪ್ಪ ನಂದಿಹಳ್ಳಿ ಅಂತ ಕಲ್ಲಪ್ಪ ನಿಮ್ಮ ಊರು ಯಾವುದು ಊರು ದೇವಲತ್ತಿ ಮೇಡಮ್ ಹಾ ಕೇಳ್ರಿ ಪ್ರಶ್ನೆ ಕೇಳ್ರಿ ನಮ್ಮ ಮಗುವಿಗೆ ಒಂದು ಸಿಳಿ ತುಟಿ ಇತ್ತು ಹುಟ್ಟಿದಾಗ ಇವಾಗ ಅದು 12 ತಿಂಗಳು ಮತ್ತೆ 18 ತಿಂಗಳು ಇವಾಗ ನಾವು 2 ಸಲ ಸರ್ಜರಿ ಮಾಡಿದೇವ್ರಿ ಆದ್ರೂ ಏನಾಗಿದ್ರಿ ಸರ್ ಅದ ಒಂದ್ ಸ್ವಲ್ಪ ಮಗುನ ಅಂಗಳ ಇನ್ನೂ ಇದೈತ್ರಿ ಏನು ಒಳಗಡೆ ಅಂಗಳನು ಒಂದು ಸೀಳು ತುಟಿ ಜೊತೆ ಸೀಳು ಅಂಗಳನು ಇತ್ತದ ಎರಡೂ ಸರ್ಜರಿ ಮಾಡಿದೇವ್ರಿ ನಾವ್ 2 ಟೈಮ್ ಆದ್ರೂ ನಮ್ ಮಗುವಿಂದ ಸ್ವಲ್ಪ ಇನ್ನೂ ಒಂದ್ ಸ್ವಲ್ಪ ತೂತ್ ಇದೆ ಅನಿಸ್ತದೆ ಮಗು ಒಂಥರ ಸುಂಬಳದು ಸೀಟ್ ಇರ್ತದೆ ಅದು ಒಂದ್ಸ ನಾವು ಮಾಡ್ತಿರೋದು ಒಂಥರ ಈ ಹ್ಯಾಬಿಟೇಟ್ ಅಂತಾರಲ್ರಿ ಆತರ ಅನಿಸ್ತದೆ ನಮ್ಗೆ ಅದನ್ನ ಇನ್ನೂ ಒಂದ್ ಟೈಮ್ ಏನಾದ್ರೂ ನಾವು ಪ್ರಯತ್ನ ಮಾಡಿ ಸರ್ಜರಿ ಮಾಡಿ ಮುಗಿಸ್ ಅದನ್ನ ಕ್ಲಿಯರ್ ಮಾಡ್ಕೋಬಹುದೇನ್ರಿ ಇದು ಕೂಡ ಒಂಥರ ಬಹಳ ಮಹತ್ವದ ಪ್ರಶ್ನೆನೇ ಡಾಕ್ಟರ್. ಅಂದ್ರೆ ಒಂದು ಸಲ ಶಸ್ತ್ರಚಿಕಿತ್ಸೆಗೆ ಒಳಗಾದ ಮೇಲೆ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಬಹುದಾ ಅಂತ? ಇವ್ರು ಹೇಳಿದ ಏನು ಸಮಸ್ಯೆ ಇದೆಯಲ್ಲ, ಇದು ಇವ್ರು ಹೇಳೋದು ಕೇಳಿದ್ರೆ ಸೀಳು ತುಟಿ ಸೀಳಂಗಳ ಎರಡೂ ಇತ್ತು ಅಂದ್ರೆ ಇದು ತುಂಬಾ ಗಂಭೀರವಾದ ಸಮಸ್ಯೆ ಅಂತ ಹೇಳಿ ನಾವು ಪರಿಗಣಿಸ್ಬೇಕು. ಅಂದ್ರೆ ಸಾಕಷ್ಟು ದೊಡ್ಡ ಸಮಸ್ಯೆ ಇತ್ತು ಅಂತ. ದೊಡ್ಡ ಸಮಸ್ಯೆ ನಾವು ಶಸ್ತ್ರಚಿಕಿತ್ಸೆ ಮೂಲಕ ಪರಿಹಾರ ನೀಡುವಾಗ ಅದರಿಂದ ಆಗುವಂತಹ ಕೆಲವು ಕಾಂಪ್ಲಿಕೇಶನ್ಸು ಇರ್ತವೆ. ಯಾಕೆಂದರೆ ಅದು ಅಲ್ಲಿ ಆ ಜಾಗದಲ್ಲಿ ವಾಸಿಯಾಗುವಂತಹ ಶಕ್ತಿ ಮಕ್ಕಳಿಗೆ ಕಮ್ಮಿ ಇರ್ತದೆ. ಆಗ ಅದನ್ನು ಇವರು ಹೇಳಿದಾಗ ಅಂಗಳದಲ್ಲಿ ತೂತ್ ಬೀಳುವಂಥದ್ದು ಸಹಜ. ಅದನ್ನು ನಾವು ಮತ್ತೊಂದು ಸರ್ತಿ ಅದನ್ನು ಶಸ್ತ್ರಚಿಕಿತ್ಸೆ ನಾವು ಪ್ರಯತ್ನ ಪಟ್ಟು ಅದನ್ನು ಮುಚ್ಚಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಸೂಕ್ತವಾದ ಟೈಮ್ ಹೇಳಿ ಯಾವಾಗ ಸರ್, ಯಾವ ವರ್ಷದಲ್ಲಿ? ಅಲ್ಲ, ಇನ್ನು ನಮಗೆ ಯಾವಾಗ ಸಮಸ್ಯೆ ಆಗ್ತದೋ ನೀವು ಅದನ್ನು ನಮ್ಮ ಆಸ್ಪತ್ರೆಯಲ್ಲಿ ಅದು ದಂತ ವೈದ್ಯಕೀಯ ವಿಭಾಗದ ಮ್ಯಾಕ್ಸಿಲೋಫೇಷಿಯಲ್ ಸರ್ಜರಿಯಲ್ಲಿ ಅದನ್ನು ನಿರ್ವಹಿಸ್ತಾರೆ. ನೀವು ಅದನ್ನು ಅವ್ರ ಜೊತೆ ನೀವು ಒಂದು ಸರ್ತಿ ತೋರಿಸಿ ನಿಮ್ಮ ಹಳೆ ರೆಕಾರ್ಡನ್ನೆಲ್ಲ ತಂದು ತೋರಿಸಿದರೆ ಅವ್ರು ನಿಮಗೆ ಸಲಹೆ ನೀಡ್ತಾರೆ. ಓಕೆ ಸರ್, ಓಕೆ ಸರ್, ಧನ್ಯವಾದ ಕಲ್ಲಪ್ಪ. ಹಲೋ, ನಮಸ್ಕಾರ ರೀ. ನಮಸ್ಕಾರ ಡಾಕ್ಟರ್ ಅವ್ರಿಗೂ. ನಮಸ್ಕಾರ ರೀ. ನಮಸ್ತೆ ಸರ್, ನಾನು ರಾಯಬಾಗ್ ತಾಲೂಕು ಮುಗುಳ್ಕೋಡದಿಂದ ಆಕಾಶವಾಣಿ ಕಾರ್ಯಕ್ರಮ ಶಿವಲಿಂಗ ಹಿರೇಮಠ ಮಾತಾಡ್ತಾರೆ. ಕೇಳ್ರಿ, ನನ್ನ ಪ್ರಶ್ನೆ ಏನಂತಂದ್ರೆ, ಮಗುವಿನಲ್ಲಿ ಒಂದು ವೇಳೆ ಮೆದುಳಿಗೆ ಸಮಸ್ಯೆ ಇದ್ರೂ ಶಸ್ತ್ರಚಿಕಿತ್ಸೆ ಮಾಡಬಹುದೇನ್ರಿ ಅಂತ ಹೇಳ್ತಾರೆ. ನಮ್ದೊಂದು ಮಾಹಿತಿ ಬೇಕಾಗಿತ್ತು. ನೋಡಿ, ನಿಮ್ಮ ಪ್ರಶ್ನೆ ಪ್ರಕಾರ ಮೆದುಳಿಗೆ ಹಲವಾರು ತರ ಸಮಸ್ಯೆ ಉಂಟಾಗಬಹುದು ಮೆದುಳಲ್ಲಿ. ಕೆಲವೊದಕ್ಕೆ ಶಸ್ತ್ರಚಿಕಿತ್ಸೆ ಬೇಕಾಗಿರ್ತದೆ, ಕೆಲವು ಔಷಧಿ ಮೂಲಕ ಅದನ್ನ ಪರಿಹಾರ ನೀಡಬೇಕಾಗಿರ್ತದೆ. ಗೆಡ್ಡೆ ಅಂದ್ರೆ ಮನುಷ್ಯನ ಸೂಕ್ಷ್ಮ ಅಂಗ ಅಂತೀವ್ರಿ. ಹೌದು, ಅದು ನರರೋಗ ಶಸ್ತ್ರಚಿಕಿತ್ಸಕರು ಅದ್ರ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿ ಕೊಡ್ಬೋದು. ನಾವು ಮಕ್ಕಳ ಶಸ್ತ್ರಚಿಕಿತ್ಸರಾಗಿ ಮೆದುಳಿನ ಸರ್ಜರಿ ಮಾಡೋದಿಲ್ಲ. ಅದು ನಿಮ್ಗೆ ನಾನೇ ಹೇಳಕ್ ಬಯಸ್ತೇನೆ ಅಂತ ಹೇಳಿದ್ರೆ, ನರ ಮೆದುಳಲ್ಲಿ ಗೆಡ್ಡೆ ಅಥವಾ ರಕ್ತ ಹೆಪ್ಪು ಕಟ್ಟಿರುವಂತದ್ದು ಅಂತ ಸಮಸ್ಯೆ ಇದ್ರೆ ಅದ್ರ ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನು ಸರಿಪಡಿಸಬಹುದು. ಸರ್, ನಂದು ಇನ್ನೊಂದು ಪ್ರಶ್ನೆ ಸರ್, ನಾನು ಇನ್ನೊಂದು ಪ್ರಶ್ನೆ ರೀ. ಆಯ್ತು ರೀ ಮೇಡಮ್ ರೀ. ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ರೀ ಆಪರೇಷನ್ ಮಾಡ್ಬೇಕಾದ್ರೆ ಹೆದರ್ತಾರ್ರಿ, ಯಾವ ಕಾರಣಕ್ಕಾಗಿ ಇದು ಸರ್? ನೋಡಿ, ಮಕ್ಕಳು ತುಂಬಾ ಸೂಕ್ಷ್ಮವಾಗಿ ನಾವು ಎಲ್ಲ ಮಕ್ಕಳನ್ನ ನಾವು ಗಮನಿಸಬೇಕಾಗಿರ್ತದೆ. ಯಾಕಂದ್ರೆ ಅವರಿಗೆ ಅವರಲ್ಲಿ ಅಪಾಯ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕಂದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ, ಅರವಳಿಕೆ ಅವ್ರು ತಡ್ಕೊಳ್ಳಿಕ್ಕೆ ಅವ್ರಿಗೆ ಸಶಕ್ತ ಇರುವುದಿಲ್ಲ. ಅದೇ ವಯಸ್ಕರಲ್ಲೂ ಅಷ್ಟೇ, ವಯಸ್ಸಾದ ಮೇಲೆ 60-75 ವರ್ಷ ಆದ್ಮೇಲೂ ಸಹ ಇದೇ ನಮ್ಮ ಸಮಸ್ಯೆ ನಮಗೆ ಮುಖ್ಯವಾಗಿ ಕಂಡು ಬರ್ತದೆ. ಅದಕ್ಕೆ ನಾವು ತುಂಬ ವಯಸ್ಸಾದವರಲ್ಲಿ ಹಾಗೂ ತುಂಬ ಸಣ್ಣ ಮಕ್ಕಳಲ್ಲಿ ಅಪಾಯದ ಏನು ಲೆವೆಲ್ ಜಾಸ್ತಿ ಇರೋದ್ರಿಂದ ನಾವು ಅದಕ್ಕೆ ತುಂಬ ಸೂಕ್ಷ್ಮವಾಗಿ ನಾವು ಗಮನಿಸಿ ಅದಕ್ಕೆ ಸರ್ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಥ್ಯಾಂಕ್ಸ್ ಸರ್, ಎಲ್ಲ ಮಾಹಿತಿ ಧನ್ಯವಾದಗಳು ಮೇಡಮ್ ಅವ್ರಿಗೆ, ನಿಮಗೂ ಧನ್ಯವಾದ. ಕೊನೆಯ ಕರೆ. ಹಲೋ, ಹಲೋ ಮೇಡಮ್ ಹೇಳ್ರಿ, ಯಾರು ಮಾತಾಡೋದು? ನಾವು ಹುಬ್ಬಳ್ಳಿ. ಹಾ, ನಿಮ್ಮ ಹೆಸರು? ಹನುಮ ರೆಡ್ಡಿ, ದಾಸ್ ರೆಡ್ಡಿ. ಹನುಮ ರೆಡ್ಡಿ ಅವರ ಪ್ರಶ್ನೆ ಕೇಳ್ರಿ. ಈಗ ಸಣ್ಣ ಮಕ್ಕಳಲ್ಲಿ ಪೋಲಿಯೋ ಫೇಲ್ ಆಗತ್ತಲ್ರಿ, ಅವರು ಶಾಶ್ವತವಾಗಿ ಆಗ್ಬೇಕಲ್ರ ಹೇಳ್ತಾರೆ ಏನಂತ? ಶಸ್ತ್ರಚಿಕಿತ್ಸೆ ಮಾಡಬಹುದಾ ಅಂತ? ಪೋಲಿಯೋ ಪೋಲಿಯೋ ಅಟ್ಯಾಕ್. ಹೌದು, ಪೋಲಿಯೋ ಅಂತ ಒಂದು ಸೋಂಕು, ಅದೀಗ ನಮ್ಮ ಭಾರತದಲ್ಲಿ ಬಹಳಷ್ಟು ಕಮ್ಮಿ ಆಗಿದೆ. ಎಲ್ಲರೂ ಚೆನ್ನಾಗಿ ಲಸಿಕೆ ತಗೊಳ್ತಾ ಇದ್ದಾರೆ, ನಮ್ಮ ಭಾರತ ಸರ್ಕಾರ ಲಸಿಕೆಗಳು ಒದಗಿಸಿಕೊಡ್ತಾ ಇದೆ. ಆದರೆ ಅದು ಮುಖ್ಯವಾಗಿ ನರಗಳಿಗೆ ಸಂಬಂಧಪಟ್ಟಿರುವ ಕಾಯಿಲೆ ಸೋಂಕು, ಅದರಿಂದಾಗಿ ಆ ಕಾಲಲ್ಲಿ ನಿಶಕ್ತಿ ಉಂಟಾಗ್ತದೆ. ಅದರಿಂದ ಏನಾದ್ರು ಡಿಫಾರ್ಮಿಟಿ ಆದರೆ ಕಾಲಲ್ಲಿ, ಆಗ ಅದನ್ನು ಶಸ್ತ್ರಚಿಕಿತ್ಸೆ ಮೂಲಕ ಆ ಡಿಫಾರ್ಮಿಟಿಯನ್ನು ಸ್ವಲ್ಪ ಸರಿಪಡಿಸಬಹುದು. ಮತ್ತು ಆಮೇಲೆ ಆದರೆ ಅದ್ರ ಪೂರ್ತಿ ಶಕ್ತಿ ಬರುವಾಗ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಅದಕ್ಕೆ ಪ್ರೊಸೆಸಸ್ ಅಂತ ಇರ್ತದೆ, ಅಂದರೆ ಕೆಲವು ಎಕ್ವಿಪ್ಮೆಂಟಿಂದ ವಾಪಸ್ ಮಗು ನಡುವಾಗ ನಾವು ಮಾಡಿಕೊಡ್ಬೋದು. ನೀವು ಮೂಳೆ ತಜ್ಞರನ್ನು ನೀವು ಅದಕ್ಕೆ ಸಂದರ್ಶಿಸಬೇಕು. ಆದರೆ ಅವ್ರ ಪ್ರಶ್ನೆ ಪ್ರಕಾರ ಅಂದರೆ ಶಸ್ತ್ರಚಿಕಿತ್ಸೆ ಮಾಡಬಹುದು ಆ ಸಮಯದೊಳಗೆ? ಅಂದರೆ ಪೋಲಿಯೋ ಕಾಯಿಲೆಗೆ ಶಸ್ತ್ರಚಿಕಿತ್ಸೆ ಅಂತೇನಿಲ್ಲ, ಪೋಲಿಯೋ ಕಾಯಿಲೆಯಿಂದಾಗಿ ಏನಾದರೂ ಕಾಲಲ್ಲಿ ಡಿಫಾರ್ಮಿಟಿ ಹೊಂದಿದ್ರೆ, ಹೌದಲ್ಲ, ಅದರ ಸ್ಟ್ರಕ್ಚರಲ್ಲಿ ಕಾಲಿನ ಸ್ಟ್ರಕ್ಚರಲ್ಲಿ ಡಿಫಾರ್ಮಿಟಿ ಹೊಂದಿದ್ರೆ ಆವಾಗ ನಾವು ಅದಕ್ಕೆ ಶಸ್ತ್ರಚಿಕಿತ್ಸೆ ಬರುವುದಿಲ್ಲ. ಅಲ್ಲ, ಓಡಾಡಲಿಕ್ಕೆ ಬೇರೆ ಮಕ್ಕಳಾಗಿ ಓಡಾಡಿದಾಗ ಓಡಾಡ್ಲಿಕ್ಕೆ ಬರಂಗಿಲ್ಲರಿ. ಆದರೆ ನಾವು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿ ನಡೆದಾಡುವಾಗ ಮಾಡಿಕೊಡ್ಬೋದು. ಧನ್ಯವಾದ ಹನುಮ ರೆಡ್ಡಿ ಅವರೇ. ಈಗ ಅಂಗವಿಕಲರು ಮೊನ್ನೆ ಇದಾತ್ ನೋಡ್ರಿ, ಟೋಕಿಯೋ ಒಲಿಂಪಿಕ್ಸ್ ಆತಲ್ ಸರ್, ಅಲ್ಲೇ ಬಾಯ ಸಾಧನೆ ಮಾಡಿರ್ತಾರ, ಅದಕ್ಕೆ ಹೇಳ್ಬೇಕಾಗ್ತದೆ ಸರ್ ಈ ಪ್ರಶ್ನೆ. ನಾನು ಅಂಗವಿಕಲರು ಭಾರಿ ಸಾಧನೆ ಮಾಡಿರ್ತಾರ, ಇವು ಎಲ್ಲಾರಿ ಧನ್ಯವಾದ ಹನುಮರೆಡ್ಡಿ, ಸಮಯ ಆಗ್ತಾ ಬಂತು, ಧನ್ಯವಾದ. ಇಷ್ಟೊತ್ತು ಮಕ್ಕಳಲ್ಲಿ ವಿವಿಧ ರೋಗಗಳ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಸೂಕ್ತ ಸಮಯ ಅನ್ನೋದ್ರ ಬಗ್ಗೆ ಬಹಳ ಸಮರ್ಪಕವಾಗಿ ಡಾಕ್ಟರ್ ಅಕ್ಷಯ್ ಕಲಾವಂತ್ ಬಿ ಅವರು ನಮ್ಮ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಾರ. ಇವರು ಸೋಮವಾರದಿಂದ ಶನಿವಾರದವರೆಗೆ ಲಭ್ಯ ಇರ್ತಾರ. ದೂರವಾಣಿ ಸಂಖ್ಯೆ 0836247819. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836247777. ಇನ್ನು ಈ ವಾರದ ಪ್ರಶ್ನೆ, ಗಂಡು ಮಕ್ಕಳಲ್ಲಿ ವೃಷಣವು ವೃಷಣ ಚೀಲಕ್ಕೆ ಇಳಿಯದಿದ್ದಲ್ಲಿ ಯಾವ ವಯಸ್ಸಿನಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಳ್ಳಬೇಕು? ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳ್ರಿ. ಗಂಡು ಮಕ್ಕಳಲ್ಲಿ ವೃಷಣವು ವೃಷಣ